ರವಿಕರ್ಮನಾಯಕ ಮೊದಲ ಮಾತ್ರವರೆ ಅವಸಾನ ವರ್ತಾ ತಿದ್ರಿಪತ್ಕಲ್ಲತಿಬಿನ ದಟ್ ಸಂಶೋಧನೆ ಜನತಾವಟ ಪೀಡಾಕಾರಿವೆನ್ ಹಿತುವಕ್ಕಾರಿ ಜನತಾವಟ ಉಸುಲಾಗತ ನೋಯಕಿ ಬರ ಪೆಟವೆನ್ ಅದು ಮೂಲಧರ್ಮೋಲ್ಟ ಪಟಯನಿ ಬದ್ಧಕ್ ಲೆಸ ಮೇ ಎಲಾದಿನ ಆತರ ಮೇ ನವ ವೆಟ್ ಸಂಶೋಧನೆ ಪರಾಜಯ ಕಿರೀಮ ಸಂಧ ಇಕತು ಅನಲೆಸ ಶ್ರೀಲಂಕಾ ನಿಧಾಸ್ ಪಕ್ಷೆ ಪ್ರಮುಖ ಎಕ್ಸ ಜನತಾ ನಿಧಾಸ್ ಸಂಧಾನೆ ಮಂತ್ರಿವರು ಅತುಲು ಜನತಾವಗೆ ಪ್ರತಿ ಹಿತಗನ್ನ ಕೆಮತಿ ಚೀಲು ಮಂತ್ರಿವರು ಅಪಿ ಇಲ್ಲಾ ಮೇ ಮಂಕೊಳ್ಳೆ ಅಕ್ಲೆ ನತಿ ಬಲಯ ತುಲ ಜನತಾವಗೆ ಪಾಕ್ವೇತಿಯನ್ನ ಮುದಲ್ ಪಿಟ್ಪೊಕಟ್ ಗೈಲಕ್ಲೆ ಸೈ ನೀತ್ಯಾನುಕೂಲ ನೋನಾಕಾರೇಟ ಪಶುವಿಯ ಕಾಲಿ ಸಿಯತ ಪಾಲವ ಬಗಿಂಗ್ ಬೆಟ್ಟಾಯಕಿರಿ.